ವಿಲಸ್ಥನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಈಗ ಕಿಸಾನ್ ವಾಣಿ. ಈಗಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಹಿಂದೆ 45 ವರ್ಷ ಮೇಲ್ಪಟ್ಟ, ಬಿಪಿಎಲ್ ಕಾರ್ಡ್, 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲು ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ರಾಗ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಉಪಾಯ ಅದನ್ನೇ ಮಾಡ್ತಾರೆ. ಇದನ್ನ ನನ್ಗೆ ಯಾರು ಹೇಳೇ ಇಲ್ಲ. ನಾನ್ ಹೇಳ್ತೀನಿ, ನೀರಿನಿಂದ ತುಂಬಿದ ಟ್ಯಾಂಕು ಇಲ್ಲ ಪಾತ್ರೆಗಳನ್ನ ಚೆನ್ನಾಗಿ ಮುಂದೆ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಮತ್ತೀಗ ಬೇರೆಯವರಿಗೂ ಸಹ ಹೇಳ್ತೀನಿ. ಇಂಥ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುಣಿಯವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. धूम्र और कई खतरनाक बीमारियां हो सकती हैं और इससे कोविड-19 होने का खतरा भी कई गुना बढ़ जाए. 23-56 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ಮತದಾರರ ಪಟ್ಟಿ ಪರಿಷ್ಕರಣೆ 2023 ವಿಶೇಷ ನೋಂದಣಿ ಅಭಿಯಾನ. 18 ವರ್ಷ ಪೂರೈಸಿದ ಎಲ್ಲ ಏರ್ಪಡೆಗಾಗಿ ವಿಳಾಸದ ಪುರಾವೆ, 2 ಪಾಸ್ಪೋರ್ಟ್ ಭಾವಚಿತ್ರಗಳೊಂದಿಗೆ ಹತ್ತಿರದ ಮತದಾನ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ecio.karnataka.nic.gov.in ಅಥವಾ http://voter-portal. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ, ಖಾದಿ ಉತ್ಸವ 2022 ನವೆಂಬರ್ 26 ಖಾದಿ, ಉಣ್ಣೆ ಖಾದಿ, ರೇಷ್ಮೆ ಖಾದಿ ಉಡುಪುಗಳು ಹಾಗೂ ಗ್ರಾಮೋದ್ಯೋಗ ಉತ್ಪನ್ನಗಳ 75 ಹೆಚ್ಚು ಮಳಿಗೆಗಳು. ಬನ್ನಿ ಪಾಲ್ಗೊಳ್ಳಿ. ಆಶಿಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಲೆ 2 ಆಸ್ಪತ್ರೆಗಳಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಯೋಜನೆ, ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದವರೆಗೂ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ 555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೃಷಿ ಮಾಹಿತಿ. ಜಾನುವಾರು ಸಾಕಣೆಯಲ್ಲಿ ಗುಣಮಟ್ಟದ ನೀರನ್ನು ಪೂರೈಸದೇ ಹೋದರೆ ಜಾನುವಾರುಗಳಲ್ಲಿಯೂ ಕೂಡ ಅನೇಕ ಸಮಸ್ಯೆಗಳು ಎದುರಾಗಬಹುದು. ವಿಶೇಷವಾಗಿ ಫ್ಲೋರಿನ್ ಹೊಂದಿರುವಂತಹ ನೀರು ಅನೇಕ ಎನ್ನುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಮಾನ್ಯವಾಗಿ ಫ್ಲೋರಿನ್ ಅಂಶವು ಆಹಾರದಲ್ಲಿ 100 ppm ಆರಂಭವಾಗ್ತದೆ. ಹಲ್ಲು ಮತ್ತು ಎಲುಬು ಸವಕಳಿ ಪ್ರಾರಂಭವಾಗಬಹುದು. ನೀರಿನಲ್ಲಿರುವ ಫ್ಲೋರಿನ್ ಅಂಶ 12 ಭೇದಿಯೂ ಕಾಣಿಸಿಕೊಳ್ಳಬಹುದು. ರಕ್ತಹೀನತೆಯೂ ಕೂಡ ಕಾಣಿಸಿಕೊಳ್ಳಬಹುದು. ನರಮಂಡಲದ ಮೇಲೆ ಕಣ್ಣಿನ ಪಾಪೆಯು ಅಗಲಗೊಳ್ಳುವುದು, ಉದ್ವೇಗ ಮತ್ತು ನಿರಂತರ ಹಲ್ಲು ಕಡಿತ, ಈ ಎಲ್ಲ ಸಮಸ್ಯೆಗಳು ಕಂಡುಬರಬಹುದು. ಮುಖ್ಯವಾದ ಪರಿಣಾಮ ಅಂತಂದರೆ ಹಲ್ಲುಗಳ ಮೇಲೆ ಆಗುವಂತಹದ್ದು, ಅದರಲ್ಲೂ ತಿಳಿ ಹಳದಿ, ಹಸಿರು, ಕಂದು ಅಥವಾ ಕಪ್ಪು ಚುಕ್ಕಿಗಳು ಹಲ್ಲಿನ ಮೇಲೆ. ಇದರಿಂದ ಹಲ್ಲುಗಳು ಸವೆದು ಆಹಾರವು ಜೀರ್ಣವಾಗದೆ ಜಾನುವಾರು ನಿಶಕ್ತಿಯಿಂದ ಬಳಲುತ್ತದೆ. ರಕ್ತಹೀನತೆ ಬಹಳ ಸಾಮಾನ್ಯವಾಗಿ ಕಂಡುಬರುತ್ತದೆ. ಸಾಮಾನ್ಯವಾಗಿ ಪ್ರಾಣಿಯ ಶರೀರದಲ್ಲಿ 1200 ವಿಷಬಾಧೆಯ ಲಕ್ಷಣಗಳನ್ನು ಕಾಣಬಹುದು. ಫ್ಲೋರಿನ್ ಅಂಶವನ್ನು ಆಹಾರ, ನೀರು, ರಕ್ತ, ಮೂತ್ರ, ಮಚ್ಚೆ ಅಥವಾ ಪ್ರತ್ಯೌಷಧ ಲಭ್ಯ ಇಲ್ಲ. ಫ್ಲೋರಿನ್ ಅಂಶವನ್ನು ಹೊಂದಿರುವಂತಹ ಆಹಾರ, ನೀರು ಮತ್ತು ಇತರ ವಸ್ತುಗಳು ಹೊಟ್ಟೆಯನ್ನು ಸೂಕ್ತ ದ್ರಾವಣಗಳಿಂದ ತೊಳಿಬೇಕು. ಕ್ಯಾಲ್ಸಿಯಂ ಅಂಶವಿರುವ ಚುಚ್ಚುಮದ್ದುಗಳನ್ನು ರಕ್ತನಾಳಕ್ಕೆ ನೀಡಬೇಕು. ಫ್ಲೋರಿನ್ ಅಂಶದ ಬಗ್ಗೆ ಆಗಾಗ ಪರೀಕ್ಷೆಯನ್ನು ಮಾಡಿಸಿ ಜಾಸ್ತಿ ಇದ್ದಲ್ಲಿ ಅದಕ್ಕೆ ಸೂಕ್ತ ರಾಸಾಯನಿಕ ಚಿಕಿತ್ಸೆಯನ್ನು ಮಾಡಿಸಬೇಕು. ದೀರ್ಘಕಾಲಿಕ ವಿಷಬಾಧೆಯನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಹೆಚ್ಚಾಗಿ ಬೋರ್ವೆಲ್ನಿಂದ ನೀರನ್ನು ಉಪಯೋಗಿಸುವುದಿದ್ರೆ. ಕೃಷಿ ಮಾಹಿತಿ ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ. ನಾಳಿನ ಕಿಸಾನ್ ಕೇಂದ್ರದಿಂದ ¶¶ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶ ಮಹೋತ್ಸವ ವಿಶೇಷ ಮಾಲಿಕೆಯಲ್ಲಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿ ದೀಪಕ್ರಿಗೆ ಹಂಚಿಕೊಳ್ಳಲಿದ್ದಾರೆ. ಘನ ಸಂಸ್ಕೃತಿ ಸುಳಿಯ ಭಾವದಲ್ಲಿ ರಮ್ಯ ಪ್ರಕೃತಿ ಘನ ಸ್ವಭಾರತ ಜನನಿ ಸಚ್ಚಿತ್ ಸಂಚಾರಿಣಿ ಓ ಭಾರ ಸಂಸ್ಕೃತಿ ಸುಳಿಯ ಭಾವದಲ್ಲಿ ನಿನ್ನ ಅಡಿಗೆ ಮಣಿಮುದು ಬೆನ್ನೆಲುಬು ಎಂಬುದಾಗಿ ಕರೆಯಲಾಗ್ತದೆ. ಹೇಗೆ ರೈತನನ್ನ ಬೆನ್ನೆಲುಬು ಎಂದು ಕರೀತಾರೋ ಅದೇ ರೀತಿ ಯುವಕರನ್ನು ಕೂಡ ಬಿಂಬಿಸಲಾಗಿದೆ. ಯುವಕರು ದೇಶದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಯಾವುದೇ ದೇಶದ ಭವಿಷ್ಯ ಎನ್ನುವಂಥದ್ದು ದೇಶದ ಯುವಕರು ಸುಂದರಗೊಳಿಸುತ್ತಾರೆ. ನಮ್ಮ ಭಾರತ ಎನ್ನುವಂತಹದ್ದು ಯುವಕರ ದೇಶ. ನಮ್ಮ ದೇಶದ ಜನಸಂಖ್ಯೆಯ ಬಹುಪಾಲು ಯುವಕರಿಗೆ ಸೇರಿದೆ. ಹಾಗಿದ್ರೆ ಈ ಯುವಕರು ಅತ್ಯಂತ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದವರು. ಇಂದು ನಾವೆಲ್ಲ ಸ್ವಾತಂತ್ರ್ಯ ಭಾರತವನ್ನ ಕಾಣ್ತಾ ಇದ್ದೇವೆ ಅಂತ ಕಣಕ್ಕಿಟ್ಟು ಹೋರಾಡಿದಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ಕಾಣಬಹುದು. ಅಭಿವೃದ್ಧಿ ಹೊಂದಲು ಯುವಕರೇ ಕಾರಣರಾಗ್ತಾರೆ. ಆದರೆ ಇಂದಿನ ಭಾರತೀಯ ಯುವಕರು ಸ್ವಾರ್ಥಿಗಳಾಗಿದ್ದಾರೆ ಎನ್ನುವಂತಹದ್ದು ಬಂದಾಗ ಅಲ್ಲಿ ದೇಶದ ರಕ್ಷಣೆಯಾಗಲಿ ದೇಶದ ಭವಿಷ್ಯವಾಗಲಿ ಯಾವುದೇ ಕಾರಣಕ್ಕೂ ಉಜ್ವಲವಾಗುವುದಿಲ್ಲ. ಇದನ್ನ ಯುವಜನತೆಯಾದಂತಹ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಯುವಕರ ಬಗ್ಗೆ ಇನ್ನೊಂದು ಮಾತನ್ನ ಹೇಳುವ ಒಂದು ತವಕ ಇದ್ರೆ ಅಲ್ಲಿ ಯಾವುದೇ ಕೂಡ ಒಂದು ತಾಳ್ಮೆಯಾಗಲಿ ಆ ವಿಷಯದ ಕುರಿತು ಮುಂದ ಸಂಗತಿಯಾಗಿದೆ. ಈಗ ದೇಶದ ಯುವಕರು ತಮ್ಮ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಳ್ಳುವಂತಹ ಸಮಯ ಬಂದಿದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಾಗೂ ಆಡಳಿತಾತ್ಮಕ ಎಲ್ಲ ವಿಷಯಗಳ ಬಗ್ಗೆ ಆಸಕ್ತಿಗಾಗಿ ಯುವಕರಲ್ಲಿ ಉಕ್ಕಿನ ಯಕೃತ್ತನ್ನ ಬಲವಾದ ಇಚ್ಛಾಶಕ್ತಿ, ಶೌರ್ಯ, ತಾಳ್ಮೆ ಎನ್ನುವ ಹಾಗೆ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಸಹಿತ ದೇಶದ ಯುವಕರನ್ನ ಉತ್ತೇಜಿಸಿದವರು. ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಯುವಕರು ಮುಂದೆ ಬಂದ್ರು ಅಂತಾದ್ರೆ ಎಂತಹ ಒಂದು ಹೋರಾಟ ತೋರಿಸಿಕೊಟ್ಟಿದ್ದಾರೆ. ಅವರೇ ನೀಡಿದಂತಹ ಸಂದೇಶ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವ ಹಾಗೆ, ಏಳು ದಿನದ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿದೆ ಎನ್ನುವಂತಹದ್ದು ಅತ್ಯಂತ ಶೋಚನೀಯವಾದಂತಹ ಸಂಗತಿಯಾಗಿದೆ. ಹಲವು ಜವಾಬ್ದಾರಿಗಳು ಸಹಿತ ಇದೆ. ಹಾಗಿದ್ರೆ ಯಾವ ಜವಾಬ್ದಾರಿಗಳು? ದೇಶದ ಕಡೆಗೆ ನಾವು ಮೊದಲು ಲಕ್ಷ್ಯವನ್ನು ವಹಿಸಬೇಕು. ದೇಶದ ಬದಲಾವಣೆಗೆ ದೇಶದ ಯುವಕರು ದೇಶವನ್ನ ಮೊದಲು ಪ್ರೀತಿಸಬೇಕು. ದೇಶಕ್ಕೆ ನಮಗೆ ಪ್ರೀತಿ ಇದೆ ಅಂತಾದ್ರೆ ನಾವು ಆ ವಿಷಯದಲ್ಲಿ ಮುಂದುವರಿಯಬಹುದು, ಇಲ್ಲ ಅಂತಾದ್ರೆ ಅದು ಅಸಾಧ್ಯ. ಕಾಂಚನವೆಂಬುವಾಸೆಗಳಿಂದ ಜನಿಸುವ ಭ್ರಾಂತಿಯ ಎಲ್ಲಿ ಆತ್ಮವೇ ದೇಶಪ್ರೇಮವನ್ನು ತೋರಿಸಲು ಯುವಕರು ರಾಜಕೀಯದಲ್ಲಿ ಆಸೋದಂತೆ ತನ್ನ ಮಟ್ಟವನ್ನು ಕಳೆದುಕೊಳ್ತಾ ಇದೆ. ಈ ಹಳೆಯ ನಾಯಕರಿಗೆ ತಮ್ಮನ್ನು ಸರಿಯಾಗಿ ನೋಡಿಕೊಳ್ಳುವ ಕಾರ್ಯ ಯಾವುದು? ಮೊದಲಾಗಿ ನಾವು ಮತದಾನವನ್ನು ಮಾಡಬೇಕು. ಮತದಾನ ಮಾಡುವಂತಹ ಸಂದರ್ಭದಲ್ಲಿ ಉಜ್ವಲವಾಗುತ್ತದೆ ಎನ್ನುವಂಥದ್ದನ್ನು ಮೊದಲು ನಾವು ಜವಾಬ್ದಾರಿಯುತವಾದಂತಹ ಪ್ರಜೆಗಳಾಗಿ ಅದನ್ನು ನಿರ್ಧರಿಸಬೇಕು. ಹಾಗಿದ್ರೆ ಈ ರಾಜಕೀಯದಲ್ಲಿ ಕೆಲವು ಮುಖಗಳು ಸಹಿತ ಇವೆ. ರಾಜಕಾರಣಿಗಳು ರಾಜಕೀಯವನ್ನು ದುರುಪಯೋಗಪಡಿಸಿಕ್ಸಗಳು ಸಹಿತ ರಾಜಕಾರಣದಲ್ಲಿ ಗೋಚರಿಸ್ತಾ ಇದೆ. ಇದರಿಂದಾಗಿ ಯುವಕರು ರಾಜಕೀಯವನ್ನು ದ್ವೇಷಿಸುತ್ತಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಅಥವಾ ಅದನ್ನೇ ಒಂದು ಅಸ್ತ್ರವಾಗಿ ಬಳಸಿ ಈ ಯುವಕರನ್ನೆಲ್ಲ ಹತ್ತಿಕ್ತಾ ಇದ್ದಾರೆ. ಇದು ನಮ್ಮ ಭಾರತದ ಈಗ ಪ್ರಸ್ತುತವಾದಂತಹ ಸನ್ನಿವೇಶವಾಗಿದೆ. ಸುದಿಲ್ಲ ಯಾಕೆ ಅಂತ ಕೇಳಿದರೆ, ಈಗ ರಾಜಕೀಯ ಎನ್ನುವಂತಹದ್ದು ಹಾಳು ಎನ್ನುವಂತಹ ಭಾವನೆ ಕೆಲವರಲ್ಲಿದೆ, ಆದರೆ ಉತ್ತಮವಾದಂತಹ ರಾಜಕೀಯ ಸ್ಥಿತಿಯೂ ಕೂಡ ನಮ್ಮಲ್ಲಿದೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಕಡಿಮೆ ಶಿಕ್ಷಣ, ಪೋಷಕರು ಸಹಿತ ಮಕ್ಕಳನ್ನು ರಾಜಕೀಯಕ್ಕೆ ಕಳಿಸುವಲ್ಲಿ ಹೆದರುತ್ತಾ ಇದ್ದಾರೆ. ಭಾರತದ ರಾಜಕೀಯವನ್ನು ನೋಡಿ ಹಲವಾರು ಜನ ಭಯಪಡ್ತಾ ಇದ್ದರೆ ಇನ್ನು ಕೆಲವರು ಸಹಿತ ಅದರ ಬಗ್ಗೆ ಯೋಚನೆಯನ್ನು ಮಾಡುತ್ತ ಹಾಗಿದ್ರೆ ಇಷ್ಟೇ ಅಲ್ಲ, ರಾಜಕೀಯವನ್ನು ಇಷ್ಟಪಡುವವರು ದೂರದಿಂದ ಕುಳಿತು ಕೇವಲ ನಾಟಕವನ್ನು ನೋಡುತ್ತು ಕೆಸರಿನೊಂದಿಗೆ ಹೋಗುವುದು ಬಹಳ ಮುಖ್ಯ ಎಂದು ಹೇಳಲಾಗಿದೆ. ಆ ಮಣ್ಣಿನಿಂದ ನೀವು ಕಲೆಗಳನ್ನು ಸಹ ಪಡೆಯುತ್ತೀರಿ. ಯುವಕರು ಮನೆಯಲ್ಲಿ ಕುಳಿತು ಸಾಮಾಜಿಕ ಮಾಧ್ಯಮದ ಮೂಲಕ ಧ್ವನಿ ಎತ್ತಲು ಆರಂಭಿಸಿದ್ದಾರೆ. ಇದು ಸಹ ಒಂದು ಉತ್ತಮ ಮಾರ್ಗವಾಗಿದೆ. ಆದರೆ ಇದರ ಹೊರತಾಗಿ ಅವರು ರಾಜಕೀಯದಲ್ಲಿ ಅದು ಎಲ್ಲಿಗೆ ಮುಟ್ಟಬೇಕು, ಅಂದರೆ ದೇಶದ ಅತ್ಯುನ್ನತ ಸ್ಥಾನದಲ್ಲಿ ಕುಳಿತಿರುವಂತಹ ನಾಯಕರ ಕಿವಿಗೆ ಅದು ತಲುಪುವುದಿಲ್ಲ. ಕೇವಲ ಇವರು ಕೈಯಲ್ಲಿರುವಂತಹ ಮೊಬೈಲ್ಗಳ ಸಹಾಯದಿಂದ ಇವರ ಸ್ವ ಇಚ್ಛೆಯಂತೆ ಹಲವಾರು ರೀತಿಯ ಇಲ್ಲ ಎನ್ನುವಂತಹದ್ದು ಪ್ರಸ್ತುತವಾದಂತಹ ವಿಷಯ. ಅದೆಲ್ಲಕ್ಕಿಂತ ವ್ಯವಸ್ಥೆಯ ಒಳಗೆ ಧುಮುಕಿ ಅದಂತೇವೆ, ನಾವು ಏನನ್ನ ಮಾಡ್ತಾ ಇದ್ದೇವೆ, ನಮ್ಮಿಂದ ಯಾರಿಗೆ ಏನು ಲಾಭ ಇದೆ, ಅಲ್ಲ ನಾವು ಮಾಡುತ್ತಿರುವಂಥವನ್ನು ನಾವು ರೂಪಿಸಿಕೊಳ್ಳಬಹುದು. ನಿರುದ್ಯೋಗ, ಮೀಸಲಾತಿ ಸಮಸ್ಯೆ ಇದರಿಂದ ಬಗೆಹರಿಯುತ್ತದೆ. ಅವರು ಹೆಚ್ಚು ಸಮರ್ಪಣೆಯೊಂದಿಗೆ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತದೆ. ಯುವಜನರ ಚಿಂತನೆಯು ಹೊಸತನದಿಂದ ದೇಶ ಆಧುನಿಕ ಭಾರತ ನಿರ್ಮಾಣ ಆಗಬೇಕು ಅಂತಾದರೆ ಅಲ್ಲಿ ಯುವಕರ ಪಾತ್ರ ಎನ್ನುವಂತಹದ್ದು ಬಹಳ ಮುಖ್ಯವಾಗಿದೆ. ಇಲ್ಲಿಗೂ ಸಹಿತ ತಿದ್ದಿ ತೀಡಿ ಭಾರತದ ಉತ್ತಮ ಪ್ರಜೆಯಾಗುವಂತೆ ನಿರೂಪಿಸಲಿಕ್ಕೆ ಸಾಧ್ಯವಿದೆ. ಭಾರತ ರತ್ನವು ಜನ್ಮಿಸಲಿ ಈ ಕನ್ನಡ ಮಾತೆ, ಕನ್ನಡ ನುಡಿಯ ಗುಡಿಯಲ್ಲಿ ಭಾರತ ರತ್ನವು ಜನ್ಮಿಸಲಿ. ಸಮನ್ವಯ ತತ್ವ ಜ್ಯೋತಿಯ ಬೆಳಗಿಸಲಿ ಹಿಂದೂಸ್ತಾನವು ಎಂದೂ ಮರೆಯ. ಯುವಶಕ್ತಿಯು ದೇಶದ ಅರಿವನ್ನ ಪಡೆಯಬೇಕು ಮತ್ತು ದೇಶವನ್ನ ಮುಂದುವರಿಸಲು ಯುವಕರು ಮುಕ್ತವಾಗಿ ಹೊರಬರಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದಾರೆ. ದೊಡ್ಡದಾದಂತಹ ಮೊತ್ತ, ಅದನ್ನ ಬಳಸಿಕೊಳ್ಳುವುದರ ಮೂಲಕ ನಮ್ಮ ದೇಶವನ್ನ ಉದ್ಧರಿಸಬೇಕು ಪ್ರೇರೇಪಿಸ್ತಾ ಇದ್ದಾರೆ. ಹಾಗಿದ್ರೆ ಕೇವಲ ಸಾಮಾಜಿಕ ಜವಾಬ್ದಾರಿಗಳು ಅಥವಾ ರಾಜಕೀಯ ಜವಾಬ್ದಾರಿಗಳು ಮಾತ್ರ ಅಲ್ಲ, ನಮ್ಮ ಕುಟುಂಬದ ಕುರಿತಾಗಿ ಒಂದು ಯೋಚನೆಯೋ ಜವಾಬ್ದಾರಿಯೋ ಮುಖ್ಯವಾಗಿ ಇರಬೇಕಾಗ್ತದೆ. ಇಂದು ಅನೇಕ ಯುವಕರು ದಾರಿ ತಪ್ಪುತ್ತಾ ಇದ್ದಾರೆ. ಕೆಲವರು ಅವರಷ್ಟಕ್ಕೆ ಅವರು ಸ್ವಾರ್ಥಿಗಳಾಗಿ ತಮ್ಮ ಮಿತಿಯಲ್ಲಿಯೇ ತಮ್ಮ ಕೆಲವೊಂದು ಚಟುವಟಿಕೆಗಳಿಂದ ತಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಕುಟುಂಬದ ಬಗೆಗಿನ ಜವಾಬ್ದಾರಿಯನ್ನ ಹೊಂದದಿದ್ದರೆ ಕುಟುಂಬದ ಪರಿಸ್ಥಿತಿಯೇ ಚದುರಿ ಹೋಗ್ತದೆ, ಅಲ್ಲ ಅವರನ್ನ ನಂಬಿ ಬಾಳುತ್ತಿರುವಂತಹ ನಾದೃಢವಾದಂತಹ ಭಾರತವನ್ನ ಕಟ್ಟುವುದಕ್ಕೆ ಅಸಾಧ್ಯ. ಯುವಕರೆಂದರೆ ಪರಮಾಣು ಶಕ್ತಿ ಇದ್ದಂತೆ, ಅದರ ಧನಾತ್ಮಕ ಉಪಯೋಗವನ್ನು ಮಾಡಿಕೊಂಡರೆ ನಮ್ಮ ದೇಶಕ್ಕೆ ಉಪಯುಕ್ತವಾದಂತಹ ಶಕ್ತಿ ಉತ್ಪನ್ನವಾಗ್ತದೆ. ಆದರೆ ಅವರ ಮನಸ್ಸಿನಲ್ಲಿ ಯಾವ ಯೋಚನೆಗಳು ಬರುವಂತೆ ಮಾಡ್ತೇವೋ ಆ ರೀತಿಯಲ್ಲಿ ನಮ್ಮ ದೇಶವೂ ಸಹಿತ ಆ ತುಳಿಯುತ್ತ ಮುಂದೆ ನುಗ್ಗುವೆ ಬರದಲ್ಲಿ ಇಡೀ ನಮ್ಮ ದೇಶದ ಯುವಶಕ್ತಿನ ವಹಿಸ್ತಾ ಇದೆ. ಅನೇಕ ಯುವ ವಿಜ್ಞಾನಿಗಳು, ಖಗೋಳ ಶಾಸ್ತ್ರಜ್ಞರು, ಅಭಿಯಂತರು, ವೈದ್ಯರು, ಅವನೀಶ್ ಬಜಾಜ್, ಸುಹಾಸ್ ಗೋಪಿನಾಥ್, ನಿಕ್ಕಿ ಹೇಲಿ, ಬಾಬಿ ಜಿಂದಾಲ್ರಂತಹ ಇನ್ನು ಎಷ್ಟೋ ಜನ ಯುವಕರು ವಿಶ್ವದಲ್ಲಿ ಭಾರತದ ಹೆಸರನ್ನು ಎತ್ತಿ ಹಿಡಿದಿದ್ದಾರೆಯೂ ಸಹಿತ. ಆದರೆ ಈ ನಾಣ್ಯದ ಇಂಥ ಕಾರ್ಯಗಳಲ್ಲಿ ತೊಡಗಿರುವವರು ನಮ್ಮ ಅಶಿಕ್ಷಿತ ಯುವಕರೇ ಅಥವಾ ಶಿಕ್ಷಿತ ಯುವಕರೇ ಎಂಬುದಾಗಿ ನಾವು ಮುಂದೆ ದಿನಕ್ಕೆ ಇಂತಹ ಕಾರ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾ ಇರುವಂತಹದ್ದು ಕಂಡು ಬರ್ತಾ ಇದೆ. ಇವರು ನಮ್ಮ ದೇಶದ ಹೆಸರನ್ನು ಹಾಳು ಮಾಡುವುದಕ್ಕಾಗಿ ಷಡ್ಯಂತರವನ್ನು ರಚಿಸ್ತಾ ಇದ್ದಾರೆ. ಹಿಂದೆ ನಡೆದ ಅನೇಕ ಬಾಂಬ್ ಸ್ಫೋಟಗಳಾಗಿರಬಹುದು, ಯಾವುದೇ ಅಮಾನವೀಯವಾದಂತಹ ಕೃತ್ಯಗಳಿರಬಹುದು, ನಮ್ಮ ಅದೆಷ್ಟೋ ಸುಶಿಕ್ಷಿತಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನೇ ನೀಡುತ್ತಾರೆ ಮತ್ತು ಕುಟುಂಬ ಅವರಿಗೆ ಲೆಕ್ಕಕ್ಕೆ ಇರುವುದಿಲ್ಲ. ಅವರು ತಮ್ಮ ಹೆತ್ತವರ ಕಡೆ ಅಡಿಕೊಡುವುದರ ಮೂಲಕವಾಗೋ ಅವರಿಂದ ಬೇರೆಯಾಗಿ ಉಳಿಯುತ್ತಾರೆ. ನಮ್ಮನ್ನ ಈ ಭಾರತಕ್ಕೆ ಒಂದು ಕೊಡುಗೆಯಾಗಿ ನೀಡಿದಂತಹ ತಂದೆ ತಾಯಿಯನ್ನ ನಾವು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಅಂತಾದ್ರೆ ನಮ್ಮನ್ನ ಯುವ ಜನತೆ ಅಲ್ಲ ಎನ್ನುವಂತಹದ್ದು ಪ್ರಶ್ನೆಯಾಗಿಯೇ ಉಳಿತಾ ಇದೆ. ಆದ್ದರಿಂದ ಮೊದಲಾಗಿ ನಾವು ಕುಟುಂಬಕ್ಕೆ ಮರ್ಯಾದೆಯನ್ನ ಕೊಡಬೇಕು, ಕುಟುಂಬಕ್ಕೆ ಸಮಯವನ್ನ ಕೊಡಬೇಕು, ಕುಟುಂಬದೊಂದಿಗೆ ಸಮಯವನ್ನ ಕಳೆಯಬೇಕು, ಕುಟುಂಬವನ್ನ ಗೌರವಿಸುವಷ್ಟರ ಮಟ್ಟಿನಲ್ಲಿ ನಾವು ಕುಟುಂಬದೊಂದಿಗೆ ಒಳ್ಳೆಯದಾದಂತಹ ಒಂದು ಸಂಬಂಧವನ್ನ ಯಾವತ್ತಿಗೂ ಇರಿಸಿಕೊಳ್ಳಬೇಕು. ಉಳಿದ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಯುವಕರಿದ್ದಾರೆ, ಅಂದರೆ ವಿಶ್ವದಲ್ಲಿ ಎರಡನೆಯ ಅತಿದೊಡ್ಡ ಜನಸಂಖ್ಯೆಯನ್ನು ಪಡೆದಂತಹ ನಮ್ಮ ದೇಶದಲ್ಲಿ ಉದ್ಯೋಗದ ರಾಷ್ಟ್ರ ಎಂದು ಹೇಳಬಹುದು. ಹಾಗಾದರೆ ದೇಶವು ತಮ್ಮಲ್ಲಿಯ ಈ ಯುವಶಕ್ತಿಯನ್ನು ಪ್ರಗತಿ ಕಾರ್ಯದಲ್ಲಿ ಹೇಗೆ ತೊಡಗಿಸಿಕೊಳ್ಳಬೇಕು, ನಮ್ಮ ಈ ಯುವಶಕ್ತಿಯನ್ನು ರಾಷ್ಟ್ರದ ಮೇಲಿನ ಒಂದು ಭಾರದಂತೆ ಕಾಣಬೇಕು, ಆತ್ಮನಿರ್ಭರ ಭಾರತದಂತಹ ನಿರ್ಮಾಣದಲ್ಲಿ ಅದರ ಉಚಿತವಾದಂತಹ ಉಪಯೋಗಗಳನ್ನು ಮಾಡುವುದರಲ್ಲಿ ವಿನಿಯೋಗಿಸುವಂತಹ ಭೇದವನ್ನು ನಾವು ಮಾಡಿದೆ, ಯುವಶಕ್ತಿಗಳೆಲ್ಲ ಒಟ್ಟಾಗಿ ನಿಂತವು ಅಂತಾದರೆ ಭಾರತದ ಮುಂದೆ ಯಾವುದೇ ಒಂದು ದೇಶವಾಗಲಿ, ಯಾವುದೇ ಒಂದು ವ್ಯಕ್ತಿಗಳಾಗಲಿ ತಲೆ ಎತ್ತುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇಂತಹ ಒಂದು ಯೋಚನೆಗಳನ್ನು ನಾವು ನಮ್ಮ ತಲೆಯಿಂದ ಮೊದಲು ತೆಗೆಯಬೇಕು, ಅದನ್ನು ಪಾಲಿಸಿರಬೇಕು. ಹಾಗಿದ್ರೆ ಕೇವಲ ಕುಟುಂಬವಾಗಲಿ, ದೇಶದ ಬಗ್ಗೆ ಆಗಲಿ ಅಷ್ಟೇ ಇದ್ರೆ ಸಾಕ? ದೇಶದ ಬಗ್ಗೆ ಅಂತ ಹೇಳಿದರೆ ಯಾವುದು, ಸಮಾಜದ ಬಗ್ಗೆ ಜವಾಬ್ದಾರಿ ಇರಲೇಬೇಕು. ಯುವಕರು ಕೂಡ ಸಾಮಾಜಿಕವಾಗಿರಬೇಕಿದಂತಹ ಸಮಾಜವೇ ನಡೆದುಕೊಂಡು ಬರ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ಅವರು ಈ ಸಂದರ್ಭದಲ್ಲಿ ಆಡಿದಂತಹ ಮಾತುಗಳಿಗೆ ನಾವು ನಮ್ಮ ಜವಾಬ್ದಾರಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮಂತಹ ಯುವಕರಿಂದ ಮಾತ್ರ ಭಾರತ ಎನ್ನುವಂತಹ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ವರ್ಷಗಳೇ ಸಂದು ಹೋಯಿತು. ಆದರೆ ಸ್ವಾತಂತ್ರ್ಯದ ಪರಿಕಲ್ಪನೆಗಳು ಅವುಗಳನ್ನ ಮಾಡುವುದರ ಮೂಲಕವಾಗಿ ನಮ್ಮ ಭಾರತದಲ್ಲಿಯೇ ಭಾರತೀಯ ಬ್ರಿಟಿಷರ ಸಂಕ್ರಿಟಿಷರ ಎನ್ನುವಂತಹ ಕೆಲವು ವ್ಯಕ್ತಿಗಳಿಂದ ನಮ್ಮ ಭಾರತ ಎನ್ನುವಂತಹದ್ದು ವಿಶ್ವಗುರು ಆಗುವುದಕ್ಕೆ ಇನ್ನು ಹಿಂದೇಟವಾಗಿ ಹೋಗ್ತಾ ಇತ್ತು. ಆದ್ದರಿಂದ ನಾವೆಲ್ಲ ಯುವಶಕ್ತಿಗಳು ನಮ್ಮ ನಾಯಕರ ಒಂದು ಕನಸನ್ನ ಈಡೇರಿಸುವುದಂತಹ ಭಾವನೆಯನ್ನ ಹೊಂದಿ ಹೆಣ್ಣು ಮಕ್ಕಳನ್ನ ಸಂರಕ್ಷಿಸಿದಾಗ ಮಾತ್ರ ನಮ್ಮ ಭಾರತ ಎನ್ನುವಂತಹದ್ದು ಅಭಿವೃದ್ಧಿಯ ಪಥದಲ್ಲಿ ಸಾಗುವಲ್ಲಿ ಯಾವುದೇ ಸಂದೇಹವಿಲ್ಲ. ಜತೆಗೆ ನಮ್ಮಲ್ಲಿರುವಂತಹ ಬಡತನ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ತಿಳಿಸಿದರೆ ಭಾರತದ ಭವಿಷ್ಯ ಸತ್ಯವಾಗಿ ಬದಲಾಗ್ತದೆ.